ಕೃಷ್ಣರಂಗದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಡಿಕೆ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ನಿಮ್ಮ ಬೆಳೆಗಳಿಗೆ ನೈಸರ್ಗಿಕ ಶಕ್ತಿ, ನಿಮ್ಮ ಮಣ್ಣಿಗೆ ಜೀವ. ಕಿಸಾನ್ ಕಾರ್ಬನ್ ಚಾರ್ಜ್ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರವರಿಂದ ವಿನ್ಯಾಸಗೊಳಿಸಲಾದ ಸಾವಯವ ಗೊಬ್ಬರ, ಪಶುಗಳ ಗೊಬ್ಬರ, ಬೆಳೆ ಉಳಿಕೆಗಳು ಮತ್ತು ಅಡುಗೆ ತ್ಯಾಜ್ಯದಂತಹ ಸಾವಯವ ತ್ಯಾಜ್ಯವನ್ನು ಗೋಬರ್ ಗ್ಯಾಸ್ ಸ್ಥಾವರದಲ್ಲಿ ಸಂಗ್ರಹಿಸಿ ಸಂಸ್ಕರಿಸಲಾಗುತ್ತದೆ. ಜೈವಿಕ ಅನಿಲ ಹೊರತೆಗೆದು ಉಳಿದ ವಸ್ತುವು ಫರ್ಮೆಂಟೆಡ್ ಸಾವಯವ ಗೊಬ್ಬರ ಫಾರ್ಮ್ ಆಗಿ ಮಾರ್ಪಾಡಾಗುತ್ತದೆ. ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಬೇರಿನ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಹಾಗೂ ಕ್ರಮೇಣ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತದೆ, ನಿರಂತರ ಶಕ್ತಿಯನ್ನು ಖಚಿತಪಡಿಸುತ್ತದೆ. ಎಕರೆಗೆ 50 ರಿಂದ 100 ಕೆಜಿ ಹೆಚ್ಚಿನ ಇಳುವರಿ ಮತ್ತು ಸುಧಾರಿತ ಮಣ್ಣಿನ ಫಲವತ್ತತೆಗಾಗಿ ಬಳಸಿ ಎನ್ಎಫ್ಎಲ್ ರವರ ಕಿಸಾನ್ ಕಾರ್ಬನ್ ಚಾರ್ಜ್. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಚಿತ್ರಗೀತೆಗಳು. ಹೌದು ಕಣ್ರಿ, ರೈತ ಮಿತ್ರ ಮಳೆ, ಎಲ್ಲರ ಮಿತ್ರ ಮಳೆ. ಮಳೆ ಅಂದ್ರೆ ಸಮೃದ್ಧಿಯ ಸಂಕೇತ. ಭೂಮಿಯ ತಾಯಿಯ ಹಸಿರಿಗೆ, ಜಗದ ಉಸಿರಿಗೆ ಮಳೆ ಬೇಕೇ ಬೇಕು. ಮಳೆ ರೈತನ ಬದುಕಿನ ಜೀವನಾಡಿ. ಶೇಂಗಾ ಬಿತ್ತಾಕ ಮಳಿ ಮಾಗಿ ಮಳೆ ಪಾಡ, ಜ್ವಾಳ ಬಿತ್ತಾಕ ಉತ್ರಿ ಮಳೆ ಪಾಡ. ಹಾಗೇನೆ ಆರಿದ್ರ ಮಳೆಗೆ ಮೆಣಸಿನಕಾಯಿ ಗಿಡ ಹಚ್ಚಿದ್ರೆ 6 ಕಾಯಿ ಹೆಚ್ಚಾಗ್ತದಂತ. ರೋಹಿಣಿ ಮಳೆಗೆ ಜ್ವಾಳ ಬಿತ್ತಿದ್ರೆ ಓಣಿ ತುಂಬಾ ಕಾಳಂತ. ದಣಿ ಮಳೆ ಬಂತಂದ್ರೆ ಧರಣಿಯೆಲ್ಲ ಮಳೆ ಅಂತ ಹೇಳ್ತಾರೆ. ರೋಹಿಣಿ ಮಳೆ ಬಂದ್ರೆ ಓಣಿಯೆಲ್ಲ ಕಾಳಂತ. ಹಾ, ಹೀಗಂತ ನಾನ್ ಹೇಳ್ತಾ ಇಲ್ಲ ಕಣ್ರಿ, ನಮ್ಮ ರೈತ ಬಾಂಧವರು ಹೇಳ್ತಾ ಇದ್ದಾರೆ. ಹೌದಾ? ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸತಿಶಕ್ತಿ ಚಿತ್ರದಿಂದ ಒಂದು ಸುಮಧುರವಾದಂತಹ ಗೀತೆ. ರೈತ ಬಾಂಧವರ ಜೀವನಾಡಿ ಈ ಮಳೆ. ಕೃಷಿಕರು ಹೇಳ್ತಾರೆ, ಮೃಗಶಿರ ಮಿಂಚಬಾರದು, ಆರಿದ್ರ ಗುಡುಗಬಾರದು. ಸ್ವಾತಿ ಮಳೆಯಾಗ ಮ್ಯಾಲೆ ಎತ್ತರೆ, ಮಳಿ ಆದ್ರೆ ಉತ್ರಿ ಆಗದಿದ್ರೆ ಕತ್ರಿ ಅಂತ ಹೇಳ್ತಾರೆ. ಮಳೆ ಬಂದ್ರೆ ಕೇಳಲ್ಲ, ಮಗ ಉಂಡ್ರೆ ಕೇಳಲ್ಲ ಅಂತ ಕೆಲವೊಂದು ಜನಪದ ಗಾದೆಗಳು ಹೇಳ್ತವೆ. ಇನ್ನು ಆಷಾಢ, ಈಗಂತೂ ಆಷಾಢ ನಡೀತಾ ಇದೆ, ಸುರಿವ ಮಳೆ ಯಾವಾಗ ನಿಲ್ಲುತ್ತೋ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದರಾ ಬೇಂದ್ರೆ ಅಜ್ಜಿ ಅವರೇ ಹೇಳಿದ್ದಾರೆ. ಹಾಗಿದ್ರೆ ಎಷ್ಟು ಮಳೆ, ಎಷ್ಟೆಷ್ಟು ಮಳೆ, ಎಲ್ಲೆಲ್ಲ ಮಳೆ, ಏನೇನ್ ನೆನಪು ಕಾಡುತ್ತೆ, ಬನ್ನಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಿಂಪಲ್ ಆಗಿರುವಂತಹ ಒಂದು ಗೀತೆಯನ್ನ ಕೇಳ್ಬಿಡೋಣಂತೆ. ಕರಗಿದ ಬಾನಿನಲ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದಿಂದ. ಕರಗಿದ ಬಾನಿನಲ್ಲಿ ಮೂಡಿ ಬಾನಿ ಚಂದಿರ, ನಸುಪಿನ ಕನಸಿನಲ್ಲಿ ನಿನ್ನ ನೆನಪೆ ಸುಂದರ. ಬಾಡಿದ ಮಳೆಯಲ್ಲಿ ಏನೇ ನೆನಪಾಗುತ್ತೋ ಗೊತ್ತಿಲ್ಲ. ಮಲೆನಾಡಿಗರನ್ನು ನಿತ್ಯ ಭೇಟಿ ಮಾಡುವಂತಹ ಮಳೆ, ಬಯಲು ಸೀಮೆಯ ಜನರ ಮನೆಗೆ ಆಗಾಗ ಹೋಗಿ ಬರುವಂತಹ ನೆಂಟ ಬಾರದೇ ಬರಗಾಲವನ್ನು ಬಂದರೆ ಪ್ರವಾಹವನ್ನು ಸೃಷ್ಟಿಸಿ ಹಾಕುವಂತಹ ಡಬಲ್ ರೋಲ್ ಮಾಡುವಂತಹ ನಮ್ಮ ಮಳೆ. ಕಲಾವಿದ ಮಳೆ ಮನುಷ್ಯನ ವಾಸ್ತವದಲ್ಲಿ ಭೂತದಲ್ಲಿ ಕಾಡುವಂತಹ ಅಪರೂಪದ ಸಂಗತಿ ಅಂತ ಹೇಳಿದರೆ ಮಳೆ. ಇನ್ನು ಅಕ್ಬರ್ ಆಸ್ಥಾನದಲ್ಲಿ ಮಹಾನ್ ಸಂಗೀತಗಾರರು ತಾನ್ಸೇನ್ ದೀಪಕ್ ರಾಗ ಹಾಡಿ ಉಷ್ಣತೆ ಹೆಚ್ಚಿಸಿದಾಗ ತಾನ್ಸೇನ್ ಅವರ ಮಗಳೇ ಸರಸ್ವತಿ ಅವರು ತಂದೆಯಿಂದ ಕಲಿತಂತಹ ಮೇಘ ಮಲ್ಹಾರ್ ಹಾಡುವಾಗ ಮಳೆ ಬಂತು ಎಲ್ಲೆಡೆ ತಂಪಾಯಿತು ಎನ್ನುವಂತಹ ಜನಪ್ರಿಯ ಕಥೆ ಇದೆ. ಏನೇ ಆಗಲಿ ಕಣ್ರಿ, ವರ್ಷದ ಮಳೆಗಳಿಗೆ ಒಂದೊಂದು ಹೆಸರುಗಳಿವೆ, ಒಂದೊಂದು ಭರವಸೆ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ಹೀಗೆ ನಮ್ಮ ಜೀವನದ ಪಯಣ ಸಾಗ್ತಾ ಇರಲಿ ಅಂತ ಹೇಳ್ತಾ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ. ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಓ ತುಂಬಾ ಕುತೂಹಲ. ಹನಿ ಹನಿಯ ಸವಿತನಿಯ ನವಿವರಿಸಿ ಹೇಳಲ.